ದಿನ ಸ್ವೆಟರ್ ಹಾಕಿ ಮೇಲ್ಗಡೆ ಸಾಲ್ಟ್ ಹಾಕಿ ಅದ್ರ ಮ್ಯಾಕೆ ಒಂದು ಹೊಸ ಸ್ವೆಟರ್ ಹಾಕಿ ಕಂಬಳಿ ಕೌಚ್ಕೊಂಡಿದ್ರು ಸಳಿ ನಿಲ್ತಾ ಇಲ್ವಲ್ಲಣ್ಣ. ಏನ್ ಜ್ವರವಯ್ಯ ಹಲ್ಕಣ್ಣ ಜ್ವರವೆ ಚಳಿಗಾಲ ಅಲ್ವೇ ಅದನ್ನ ಹೇಳ್ತಾ ಇರೋದು. ಚಳಿ ನಮಗೂ ಅದೇ. ಇಮ್ಮ ಮೂರು ಅಂಗಿ ಹಾಕೊಂಡು ಸ್ವೆಟರ್ ಹಾಕೊಂಡು ನಿಂತನಲ್ಲ ನಿಂಗೆ ಯಾಕೆ ಸೊಳೆ ಆಯ್ತಿಲ್ಲ ಅಂತ. ಅಲ್ಲ ಕಯ್ಯ ನಂಗೆ ಚಳಿ ಆಯ್ತಾ ಇದೆ ಆಯ್ತಿಲ್ಲ ಅಂತ ಯಾರೋ ಹೇಳದವ್ರು. ಮತ್ತೆ ನಾನು ಹಾಕೊಂಡಿನಿ ಸ್ವೆಟರ್ ಸ್ವೆಟರ್ ಹಾಕೊಂಡಿಲ್ವ ನಂಗೂ ತುಂಬಾ ಆಯ್ತಾಯ್ತ ಕಣ್ಣ ಅದೇನೋ ವಿಚಿತ್ರವಾಗಿ ಹೇಳ್ತಾವನೆ. ಅಲ್ಲ ಕವ್ವ ಚಳಿಯ ತಡ್ಕೋಬೇಕು ನಾವು ರೈತರು ಅಲ್ವಯ್ಯ. ನಾನೇನು ಅಲ್ಲ ಅಂತ ಹೇಳಿದ್ನೆ. ಅಲ್ಲ ಬೆಳಿಗ್ಗೆ ಹೊತ್ ಮೂಡಕ್ಕಿಂತ ಮುಂಚೆ ನಾವು ಹೊಲ ಗದ್ದೆಲಿ ಕೆಲಸ ಮಾಡೋರಲ್ವಪ್ಪ. ಈ ಶರ್ಮ ಏನದೆ ಶರ್ಮ ಆಯ್ತಾ ಹುಸಿ ಗಟ್ಟಿ ಆಯ್ತದೆ ಗಟ್ಟಿ ಆಗ್ಬಿಟ್ಟದೆ ಅಣ್ಣ. ಚರ್ಮ ಗಟ್ಟಿಯಾಗೈತೆ ಒಪ್ಕೋತೀನಿ ಆದ್ರೆ ಈ ಸತಿ ಹೆಂಗೈತೆ ಚಳಿ ಅಂದ್ರೆ ಅದ್ರಿಂದಾನು ತೂರ್ಕೊಂಬತ್ತೈತೆ. ಇಂತ ಚಳಿ ನಾನು ಎಳದ್ರಲ್ಲಿ ನೋಡ್ಬಿಟ್ಟಿದೀನಿ ಕಣ ಸಣ್ಣದ್ರಲ್ಲಿ. ಅಲ್ಲಪ್ಪ ಏನ್ ಬತಾದೆ ಅದ ಕುಸಿ ಪಡ್ಬೇಕು ಇಲ್ವಾ ಮತ್ತೆ ಬಿಚ್ಚಾಕೋನಿ ಸೆಟ್ರ ಹಂಗಲ್ಲ ಎಲ್ಲಾ ಕೌಚ್ಕೋಬಿಟ್ಟು ಈ ಕಾಲ್ಕೆ ಏನ್ ಬತ್ತದ ಹೇಳೋ ಅವರೆಕಾಯಿ ತೊಗರಿ ಕಾಳು ಅದರದ್ದು ವಿಶೇಷವಾದ ಅಡಿಗೆಗಳನ್ನೆಲ್ಲ ಮಾಡಿಸ್ಕೊಬಿಟ್ಟು ಬಿಸಿ ಬಿಸಿ ಕಾಫಿಯ ಕುಡ್ಕೊಂಡು ಈ ಅವರೆಕಾಳ ವಡೆ ಆಮ್ಯಾಕಿಂದ ಇದ್ಕವ್ರೆ ಸಾರು ಉಪ್ಪಿಟ್ಟು ಉಪ್ಪುಟ್ಟು ಅವರೆಕಾಳು ಕಡುಬು ಇಡ್ಲಿ ನೆನ್ನೆ ಮಾಡಿದ್ರು ಕವ್ವ ಸಂದಾಕಿತ್ತು ಇಡ್ಲಿ ಹೇಳ್ತಿದ್ರು ಆಮ್ಯಾಕಿಂದ ಇನ್ನೇನ್ ಮಾಡಾರ ಅವರೆಕಾಳಲ್ಲಿ ಕಡುಬು ಕಡುಬು ನಾನು ಹೇಳಿದ್ದೇನು ಇಡ್ಲಿ ಬೇರೆ ಕಣ್ಣ ಈ ಕಡುಬೆ ಬೇರೆ ಅಂದ್ರೆ ಇದು ಏನು ಏನಂತಾರವ್ವ ಅಕ್ಕಿ ತರಿ ಹಾಕ್ಬಿಟ್ಟು ಅವರೆಕಾಳು ಹಾಕ್ಬಿಟ್ಟು ಉಂಡೆ ಮಾಡೋದು. ಈಗ ಮಾಡು ಅಂತ ಹೇಳ್ತಾನೆ ಕವ್ವ ಈಗ ಜಯ ಮಾಡ್ತಾ ಇದೀನಿ ಕಣ್ಣ. ಇವತ್ತು ಮತ್ತೆ ಅಬೇಲ್ ಬೇಯಕ್ ಇಟ್ಟಿವ್ನಿ ನೀ ಏನೊಳ್ಳೆ ಏ ಚಿಬ್ಲು ಅದ್ರಲ್ಲಿ ಬೇಯಿಸ್ತಾರ ಚಿಬ್ಲಿಲ್ಲ ಕಣ್ಣ ಹಂಗೆ ತಟ್ಟೆಲೆ ಜೋಡಿಸೋದು ಬಿಡು ನಿಂಗೆ ವಿಶೇಷ. ಈಗ ಚಿಬ್ಲಲ್ಲಿ ಮಾಡ್ತಿದ್ರಲ್ಲಪ್ಪ ಕಡಬ ಏನ್ ಟೇಸ್ಟ್ ಇರ್ತಿತ್ತು. ಈಗ್ಲೂ ಮಾಡ್ತೀವಲ್ಲ ಅಣ್ಣ ಅಲ್ಲಿ ನಮ್ಮ ಇಬ್ಬ ಯಾರ ನಿಂಗವ್ವ ನಿಂಗವ್ವ ಈ ರಸ್ತೆ ಮಗ್ಲಲ್ಲಿ ಭತ್ತದ ಒಟ್ಟ ಹಾಕ್ಬಿಟ್ಟು ಆ ಒಲೆಯಲ್ಲಿ ಬೇಯಿಸ್ತಿದ್ಲಲ್ಲ ಚಿಬ್ಲಿ ಇಡ್ಲಿ ಹೆಂಗಿರ್ತಿತ್ತು. ಅಲ್ಲ ನೀನು ಬೇಯಿಸೋದು ಒಂದ ಗೆಪ್ತಿ ಬತ್ತು ನಾವೆಲ್ಲ ಈ ಭತ್ತದ ಗದ್ದೆ ಕುಯ್ಲಿಗೆ ಹೋಗುಮಲ್ಲ ಆಗ ಭತ್ತದ ಹುಲ್ನೇ ಒಸಿ ತಕಬಿಟ್ಟು ಈ ಇದ್ರ ಕಡ್ಡಿಗೆ ಸ್ವಾಗೆ ಕಡ್ಡಿಗೆ ಈ ಅವರೆಕಾಳ ಚುಚ್ಕೊಬಿಟ್ಟು ಆ ಹುಲ್ನಾಗೆ ಸುಟ್ಕೊಂಡ್ ತಿಂತಿದ್ವಲ್ಲ ಬುಡಪ್ಪ ಸಂಜೆ ಮುಂದೆ. ಈಗ ಏನ್ ಮಸಾಲೆ ಹಾಕಿ ಮಾಡಿದ್ರು ಅವು ಮೊನ್ನೆ ಯಾವ್ದೋ ಹೋಟ್ಲಿಗೆ ಹೋಗಿದ್ದೆ ಕವ್ವ ಬೆಂಗಳೂರ್ನಾಗೆ ಅಲ್ಲೂ ಹಿಂಗೆ ಯಾವ್ದೋ ಕಡ್ಡಿ ತಕೊಂಡು ಎಲ್ಲ ಚುಚ್ ಮಾಡಕ್ಬಿಟ್ಟವ್ರೆ ಎಂತದ ಗೊತ್ತಿಲ್ಲ ನಂಗೆ ಅದೇನೋ ಬಿ ಬಿ ಬಿ ಅದೇನೋ ಹೇಳ್ತಾರೆ ಬಾಬಿ ಏನೋ ಅಂತಾರಲ್ಲವ ಅದೇನೋ ಬಾಬಕ್ಯೂ ಅಂತ ಬಾರ್ಬಿಕ್ಯೂ ಅಂತ ಅದೇನೋ ನಾನು ಒಂದ್ಸತಿ ಹೋಟ್ಲಲ್ಲಿ ನೋಡಿದ್ದೆ ಕಣ್ಣ ಇದೇನೋ ಪನೀರ್ ಅಂತ ಬರ್ತದಲ್ಲ ಅದು ತರಕಾರಿ ಎಲ್ಲ ಚುಚ್ ಬಿಟ್ಟಿರ್ತಾರೆ ಕಡ್ಡಿಗೆ ಅದನ್ನ ಹೆಂಗ್ ತಿನ್ನದಿರ್ತಾರೆ ನೋಡದ ತಿನ್ನದ ನಾವು ಅವರೆಕಾಳ ಅದಕ್ಕೆ ಸೆಕ್ಕಸ್ಕೊಂಡು ಸುಟ್ಗ ತಿಂತಿತ್ತಿಲ್ವೇ ಅದ್ ಗೆಪ್ತಿ ಬಂದ್ಬಿಡ್ತು ಅಣ್ಣ. ನಾವು ಹಳ್ಳಿ ಕಡೆನು ಹಿಂಗೆ ಸುಟ್ಗ ತಿಂತಿದ್ವಿ ಕಣ್ಣ ಅಂದ್ರೆ ಅದೇ ಬ್ಯಾರೆ ಇದೇ ಬ್ಯಾರೆ ಅಂದ. ಈಗ ನಾನು ನೋಡ್ತಿದ್ದಿ ಅಂಗಡಿನಾಗೆ ಈಗ ಹೊಸದು ಇದ್ ಬರ್ತದಲ್ಲವ ಈ ಪೆಪರ್ಮೆಂಟು ಆಮೇಲೆ ಈ ಕಡ್ಡಿ ಚುಚ್ಬಿಟ್ಟು ಮುಂದೆ ಲಾಲಿಪಾಪು ಆಯ್ತಾ ನಾವು ತಿಂತಾ ಇದ್ವಲ್ಲ ಅಣ್ಣ ಅದನ್ನ ಅದಿರ್ಲಿ ಬಿಡ ಹುಟ್ಟುಂಡಿ ಅಂತ ಮಾಡ್ಕೊಳವ ಹುಟ್ಟುಂಡಿ ಆಮೇಲೆ ಇದು ಹುಣಸೆ ಹಣ್ಣ ಜಜ್ಬಿಟ್ಟು ಜಯಣ್ಣ ಉಪ್ಪು ಖಾರವ ಉಪ್ಪು ಖಾರ ಜೀರಿಗೆ ಏನಾದ್ರು ನೊಣಿತಾ ಇದ್ರೆ ಏನಯ್ಯ ರುಚಿ. ಒಬ್ಬೊಬ್ರು ಮನೆಯಿಂದ ಒಂದೊಂದು ತಕ ಬರೋದು ಒಬ್ರು ಮನೆಗ್ ಹುಣಸೆ ಹಣ್ಣು ಒಬ್ರು ಮನೆಗ್ ಉಪ್ಪು ಒಬ್ರು ಮನೆಗ್ ಜೀರಿಗೆ ಒಬ್ರು ಮನೆಗ್ ಖಾರ ಅದು ಯಾವ ಕಲ್ ಸಿಗ್ತದೋ ಅದೇ ಕಲ್ ಅದೇನು ಆಮೇಲೆ ಆ ಉಂಡೆ ಮಾಡ್ಕೊಬಿಟ್ಟು ಚೀಪಿ ಚೀಪಿ ನಾಲ್ಗೆ ಹೆಂಗಾಗ್ಬಿಡುದು ಗೊತ್ತೇ ಮನ್ಗೋಗಿ ಸಾರ್ ತಿನ್ನಕ್ ಆಯ್ತಿರ್ ನೀನು ಉರಿಯೋದು ಆ ಅದ ಗೆಪ್ತಿ ಮಾಡ್ಕೊಂಡ. ಆದ್ರೂ ನೋಡು ಜಯಣ್ಣ, ಹುಣ್ಸೆ ಹಣ್ಣಲ್ಲಿ ನಾಲ್ಗೆ ತಿಕ್ಕಿದ್ರೆ ನಾಲ್ಗೆ ರುಚಿ ಹಿಡಿತದ. ಜ್ವರ ಬಂದಾಗ ಹುಣ್ಸೆ ನಮ್ಗ್ ಜ್ವರ ಬರ್ಲಿ ಬರ್ದೇ ಇರ್ಲಿ ಅದೇನೋ ಲಾಲಿ ಪಪ್ಪು ಒಂದಿಲ್ಲವ ಅದ ಹಾಕೊಂಡ್ ಏನೋ ಜಾಯ್ ಮಾಡ್ತಿದ್ದ. ಅಲ್ಲ ಕಣ್ಣ, ಈಗ ಇನ್ನೊಂದು ವಿಚಾರ, ಈ ತಾಮ್ರದ ಪಾತ್ರೆ ಹಳೆದಾದ್ರ ನೀನಾಕ್ ತಿಕ್ತಾರೆ ಇವಳು ಹೆಂಗೆ ಥಳ ಥಳ ಥಳ ಥಳ ಒಳಿತದೆ ಮನುಷ್ಯ ಪಾತ್ರೆ ಅಲ್ವಯ್ಯ. ಹಂಗೆ ಅನ್ಕ ಯಾಕೆ ಗೊತ್ತಾ, ಈಗ ನೀನು ಹುಣಸೆ ಹಣ್ಣ ಹೆಚ್ಚಿಗೆ ಬಳಸ್ದಷ್ಟು ದೇಹ ಕ್ಲೀನ್ ಆಯ್ತದಂತೆ. ಮೂಕಣವ ಈಗ ನೋಡಪ್ಪ, ಈಗ ಹಿಂದಿನ ಕಾಲದಾಗ ಈ ಪರಾಗಿರ ಎಲ್ಲ ಮಾಡ್ತಿದ್ರಲ್ಲಪ್ಪ, ಈ ಹುಣ್ಸೆ ಹಣ್ಣು ಉಳಿಯಾವ ಅಗ್ರಣೆ ಕೊಡೋರು ಕಯ್ಯ, ಅಗ್ರಣೆ ಕೊಡೋರು ಏನ್ ಘಮ ಘಮ ಘಮ ಅನ್ನೋದು ಈ ಎಲ್ಲವ ಈ ಟಮಿಟಿನ ಆಗ್ತಾನೆ ಇರ್ಲಿಲ್ಲ. ಈಗ್ಲೇ ಈಗ ಹಾಕವ ಗೂದಣ್ಣು ಟಮಟಾಗೆ ಯಾರು ತಿಂತಿರ್ಲಿಲ್ಲ ಕಣ್ಣ. ಹಂಗಂದ್ರೆ ಯಾರಯ್ಯ ತಿಂದರು ಗೂದೆ ಹಣ್ಣು ಅಂದ್ರೆ ಕನ್ನಡ ಪದ ಅದಕ್ಕ. ಹಿಂದೆಲ್ಲ ಹುಣ್ಸೆ ಹಣ್ಣೆಯ ನಮ್ ತಾತ ಹೇಳವ, ಹುಣ್ಸೆ ಹಣ್ಣಾಗೆ ಬಾಯಿ ತಿಕ್ಕಂಡ್ರೆ ನೀನೆ ಹೇಳ್ದಲ್ಲ ರುಚಿ ಬರ್ತದೆ, ಆಮೇಲೆ ನಾಲ್ಗೆ ಮ್ಯಾಕಿ ಏನ್ ಮಡಗಿದ್ರು ಅಹ ಅನ್ನಂಗಾಯ್ತದೆ ಅಂತ. ಅದಕ್ಕ ಈಗ ಯಾವ ಚಳಿಯ ಜಾಸ್ತಿ ಆಯ್ತ ಆಯ್ತಾ ಮನ್ಸಂಗ್ ಹಸು ಜಾಸ್ತಿ ಆಯ್ತದೆ ಇಲ್ವಾ, ಸಂದಾಕಿ ಉಂಡ್ಕೊಂಡ್ ತಿನ್ಕೊಂಡ್ ಇರ್ಬೇಕು ಈ ಕಾಲದಲ್ಲಿ. ಇಡ್ಲಿ ತಕ್ಕಂಬಯ ಅಂದಯ್ಯ ಅಲ್ಲ ಅಲ್ಲ ಉಣ್ಬೇಕು ಈ ಕಾಲದಲ್ಲಿ ಅಂತ ಬೇಯ್ತಾದೆ ಅಂದವಳೆ. ಅರ್ಧಂಬರ್ಧ ಬೇಸರ ತಗ ಬಂದ್ಬಿಟ್ರೆ ಸರಿ ಹೋಗಕ್ಕೆ ಇದ್ಕವ್ರೇದ್ ಮಾಡಿಯವ ಇಡ್ಲಿಗೆ. ಇಲ್ಲ ಇಲ್ಲ ಕಣ್ಣಣ್ಣ, ಹಂಗೆ ಅವರೇಕಾಳು ಹಾಕೋದು ಅಣ್ಣ. ಇದಕ್ಕೆ ನೆಂಚಕ್ಕೆ ಕಾಯಿ ಚಟ್ನಿನೇ ಸರಿ, ಯಾಕಂದ್ರೆ ಇದಕ್ಕೆಲ್ಲ ಮಸಾಲೆ ಹಾಕಿರ್ತೀನಿ. ಅಂದ್ರೆ ಈಗ ಮಾತ ನಿಲ್ಲಿಸ್ಬಿಟ್ಟು ಅದಕ್ಕೆ ಸಿಹಿ ಚಟ್ನಿ ಖಾರ ಚಟ್ನಿ ಎರಡ್ ತರ ಚಟ್ನಿ ಮಾಡವ, ಎರಡೂ ಮಾಡಿದೀನಿ. ಖಾರ ಕಡಿಮೆ ಹಾಕವ ಸಿ ಚಟ್ನಿಗೆ. ಅಲ್ಲ ಕಯ್ಯ, ಸಿ ಚಟ್ನಿಗಾರ ಹಾಕ್ದಾರ ಸಿಗುವ ಖಾರ ಹಾಕ್ತಾರೆ ಅದೇನ ಈಗೆಲ್ಲ ಬಂದ್ಬಿಟ್ಟಿಲ್ವಾ ಖಾರ ಪಂಗ್ಲು ಇದೆಲ್ಲ. ಅದನ್ ಮಾಡಕ್ಕೆ ಹುಣ್ಸೆ ಹಣ್ಣು ಉಳಿ ಜೊತೆಗೆ ಖಾರನು ಹಾಕ್ದಾರಂತಲ್ವ. ಖಾರ ಪೊಂಗ್ಲಿಗೆ ಕಣ್ಣ ಹುಣ್ಸೆ ಗೊಜ್ಜು, ಹುಣ್ಸೆ ಗೊಜ್ಜಿಗೆ ಹುಣ್ಸೆ ಗೊಜ್ಜಿಗೆ ಹಸಿ ಮೆಣಸಿನ್ಕಾಯಿ ಹುಣ್ಸೆ ರಸ ಬೆಲ್ಲ ಮೂರು ಹಾಕ್ಬೇಕು ಹಂಗೆ. ಈಗ ಅದೇನ ಸಿ ಚಟ್ನಿಗೆ ಖಾರ ಹಾಕ್ತಾರ? ಇಲ್ಲ ಇಲ್ಲ, ಅದಕ್ ಬರೀ ಕಾಯಿ ಬೆಲ್ಲ ಏಲಕ್ಕಿ ಹಾಕವ ಹಾಕು ಸಪರೇಟ್ ಆಗಿ ಹಾಕಿ ನಮ್ ಜಯಣ್ಣ ಇವನ್ ಜೊತೆಗೆ ಒಂದ್ ಮೆಣಸಿನ್ಕಾಯಿ ಕೂಡ ಅವನಿಗೆ ಸಿ ಚಟ್ನಿ ಜೊತೆ ಖಾರ ಅಂತ. ಅಲ್ಲ ಕಯ್ಯ, ಮೆಣಸಿನ್ಕಾಯಿ ಅಂದ್ರೆ ನೀನೇನು ಅದನ್ನ ಕಡ್ಗಣಿಸ್ಬೇಡ. ಯಾಕ ನೀ ನಮ್ಮ ಅದೇನ ಉತ್ತರ ಕರ್ನಾಟಕ ಕರ್ಕೊಂಡು ಹೋಗಿದ್ದಲ್ಲಪ್ಪ ಈ ಬಾಗಲಕೋಟೆಗೆ, ಅದೆಲ್ಲ ಮೆಣಸಿನ್ಕಾಯಿ ಏನ ಹಂಗೆ ಅಕ್ಕ ತಿನ್ಕೊತಾರಲ್ಲ ಜಯಣ್ಣ ಜೋಳದ ರೊಟ್ಟಿ ಜೊತೆಗೆ ಅಲ್ವಾ. ಅದ್ ಯಾಕ ಅಂದ್ರೆ ಅದೇನು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂದ್ರೆ ಒಟ್ಟು ಬ್ರಸ್ಕೊಳ್ಳೋದು ಅದೆಲ್ಲ ಉಳಿತೆಗ್ ಬರೋದು ಅದೆಲ್ಲ ಕಡಿಮೆ ಆಯ್ತಂತೆ. ಅಯ್ಯಪ್ಪ ಅಣ್ಣ, ಕೆಲವರಿಗೆ ಹಸಿರು ಮೆಣಸಿನ್ಕಾಯಿ ತಿಂದ್ರೆ ಶುರು ಆಯ್ತತೆ. ಅದಕ್ಕ ಮೊನ್ನೆ ಮಡಿಕೇರಿ ತಾವಕ್ ಹೋಗಿದ್ದೆ, ಅಲ್ಲಿ ಸಣ್ಣ ಮೆಣಸಿನ್ಕಾಯಿ ಕಣ್ಣಣ್ಣ ಗಾಂಧಾರಿ ಮೆಣಸು ಅಂತಾರೆ, ಚುರುಕ್ ಮೆಣಸು ಎಲ್ಲ ನೆಟ್ಟಿ ನಿಂತ್ಕೊಂಡಿರ್ತವೆ ಗಿಡದಾಗೆ ಸಣ್ಣವು. ಏನ್ ಖಾರ ಅಂತೀಯವ್ವ, ಅಯ್ಯೋ ಒಂದ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ನಾಲ್ಕ್ ಜನಕ್ ಚಟ್ನಿ ಅರಿತೀಯಲ್ಲ ಸಾಕಾಗೋಯ್ತದೆ. ಅದ ಎಷ್ಟ್ ತಿಂದ್ರು ಒಟ್ಟೂರಿ ಬರಕಿಲ್ವಂತ ಕಣ್ಣ. ಅದ್ರ ತಿನ್ನ ಉರಿ ಖಾರಿರ್ತದೆ. ಮಾಮೂಲಿ ಹಸಿರು ಮೆಣಸಿನ್ಕಾಯಿ ಆದ್ರೆ ಕೆಲವ್ರಿಗೆ ಒಟ್ಟೂರಿ ಬರ್ತದೆ, ಅಂತವ್ರು ಒಣಮೆಣಸಿನ್ಕಾಯಿ ತಿಂತಾರೆ. ಅದಕ್ಕ ಈ ಮೆಣಸಿನ್ಕಾಯಿ ತಿನ್ನಿ ಅಂದ್ರು ಬೀಜ ತಕ ಬಂದಿದೀನಿ ಕುಂಡದಾಗೆ ಬೆಳಿಬೋದಂತಕವ. ಅದೇನ್ ನಮ್ಮಕ ಅದೇನ ಮಡ್ಕರಿ ಅಲ್ಗ ಹೋಗಿದ್ ಬರಮು ಅಂತ ನಮ್ಮ ಕುಮಾರಣ್ಣನ ಮಕ್ಳು ಕಾರ್ನ ಈಸ್ಕೊಂಡ್ ಕರ್ಕೊಂಡು ಹೋಗಿದ್ರು ಕಯ್ಯ. ಅದೇ ಮೆಣಸಿನ್ಕಾಯಿ ನನಗ ಅದ ಹೆಸರಿಗೆ ಗೊತ್ತಿಲ್ಲ ಬಿಡು. ಅದೇನೋ ಅದೇನೋ ಮಾಡ್ತಾರಂತಲ್ವ, ಅದೇನೋ ಅದೇನ ಅದೆಲ್ಲ ಉಣಿ ಹಾಕಿ ಅದೆಲ್ಲ ತಗದು ಅದೇನೋ ಹೇಳ್ತಾರ ಬಾಳ್ಕಾನ ಬಾಳ್ಕಲ್ಲಕವ್ವ. ಅದೇನ ಹೇಳ್ತಾರಕವ್ವ ಮೆಣಸಿನ್ಕಾಯಿ ಏನ್ ಏನ್ ವೈನ್ ಅದೇ ಅದೇ ಕವ್ವ ಅದ್ರಲ್ಲಿ ಮಾಡಿದ್ರು ಅದು ಈ ಕಡೆದು ಮೆಣಸಿನ್ಕಾಯಿ ಎಲೆಯಲ್ಲಿ ಮಾಡ್ತಾರೆ, ಮೆಣಸಿನ್ಕಾಯಿನಲ್ಲಿ ಮಾಡ್ತಾರೆ, ಕಾಳ ಮೆಣಸಲ್ಲಿ ಮಾಡ್ತಾರೆ. ಏನ್ ಹೇಳ್ಕೊಟ್ಟೆ ಅದೇ ಅದರಲ್ಲೇ ಮಾಡಿದ್ದು ಕಯ್ಯ. ಅದೇನ ಹೇಳ್ದಿಲ್ಲ ಮೆಣಸಿನ್ಕಾಯ ಗಾಂಧಾರಿ ಮೆಣಸು ಗಾಂಧಾರಿ ಅಮ್ಮನ ಮೆಣಸು ಆಯ್ತಾ ಅದ್ರಲ್ಲೇ ಮಾಡಿದ್ದು ಕಯ್ಯ. ಒಟ್ರು ಹೊಸಿಯ ಸಂದ ಕುಡಿದ್ಬಿಟ್ಟೆ ನೋಡಿ ಅಂತ ಅನ್ಕೊಂಡು ಏನ್ ಕುಣದಾಡ್ಬಿಟ್ಟಿ ನಾನು. ಅಯ್ಯೋ ಖಾರವೆ ಅಪಾಟಿ ಖಾರ ಹಾಕವ್ವ, ಏನು ಆಗೋದಿಲ್ಲ ಸುಮ್ನಿರಿ ಏನು ಆಗೋದಿಲ್ಲ ಆಯ್ತಿರ ನನಗೆ ಅವ್ರಿಗ ಏನು ಆಗೋದಿಲ್ಲ ಸುಮ್ಮನಿರಿ ಅಂತ. ಆಮೇಲಿಂದ 10 ನಿಮಿಷ ಆಯ್ತು ಕವ, ಆಮೇಲಿಂದ ಪಕ್ಕದಲ್ಲಿ ಯಾವ್ದೊಂದು ಅಂಗಡಿ ಇತ್ತು, ಒಸಿ ಸಕ್ರಿಯ ಈಸ್ಕೊಂಡು ಬಾಯಿಗೆ ಹಾಕೊಂಡು ಸುಮಾರಾಗಾಯ್ತು. ಯಾವ್ದಾದ್ರು ಹಣ್ಣಿಂದು ವೈನ ಇದ್ದಿದ್ರೆ ಕೊಡಿ, ಕುಡ್ಕತೀನಿ ಏನ್ ಬೇಕಿತ್ತು. ಬೇಡ ಹಣ್ಣಾಗದು, ನಾನು ಐನು ಅಂತಂದಂಗೆನೆ ಬೇರೆ ಕಿತ್ ಬಿಡ್ತೀನಿ. ಬೇಡ, ನಮ್ಗೆ ಹೈನುಗಾರಿಕೆನೆ ಸಾಕು ಅಂತ. ಮೂಕವ ದಿಟವಾಗಿ ಹೇಳ್ದೆ ಅಣ್ಣ, ಈಗ ಒಂದ್ ಜೊತೆ ಒಳ್ಳೆ ಎತ್ತ ತಕ ಬರ್ಬೇಕು. ನೀನು ಅವಾಗಿಂದ ಹೇಳ್ತಾನೆ ತಕಬೇಕು, ಎತ್ ತಕಬೇಕು, ಎದ್ ಕೂಡಲೇ ಹೋಗಿ ತಂದ್ಬಿಡಯ್ಯ. ಅಲ್ಲ ಈಗ ನೀನು ಜಾತ್ರೆ ಪಾತ್ರೆ ತಿರುಗ್ತಿರ್ತೀಯಲ್ವಾ, ಈಗ ಮುಂದ್ಕೆ ಹೆಂಗಿದ್ರು ಸಾಲ್ ಸಾಲಾಗಿ ಜಾತ್ರೆಗಳು ಬರ್ಕಪ್ಪ. ಅದಕ್ಕ ಯಾವ ಊರ್ ಜಾತ್ರೆಗೆ ಹೋಗಿ ತಕೊಂಬರುಮ ಈಕಿದ. ಈಗ ನೋಡಪ್ಪ, ಈ ಮುಡುಕ್ತಾರೆ ಜಾತ್ರೆ, ಈಗ ಮೂಗೂರ್ ಜಾತ್ರೆ ಮುಂದೆ, ಮುಡುಕ್ತಾರೆ ಜಾತ್ರೆ ಹಿಂದೆ ಅಂತ ಹೇಳ್ತಾರಲ್ಲಪ್ಪ. ಈಗ ಫಸ್ಟಿಗೆ ಮೂಗೂರ್ ಜಾತ್ರೆ ನಡೀತದೆ, ಬಂಡಿ ನಡೀತದೆ, ಅಲ್ಲಿ ತೇರ್ ನಡೀತದೆ, ಆಮೇಲೆ ಚಿಗುರು ಕಡಿಯೋದು ಅದೆಲ್ಲ ನಡೀತದೆ. ಹಂಗೆ ಚಿಕ್ಕಲ್ಲೂರಲ್ಲೂ ಜಾತ್ರೆ ಆಯ್ತದ ಕಣ್ಜಯಣ್ಣ ಒಟ್ಟಿಗೆ, ಮೂಗೂರ್ ಜಾತ್ರೆ ಒಟ್ಟಿಗೆ. ಅದಕ್ಕೆ ಮುಡುಕ್ತಾರೆ ಜಾತ್ರೆ ಅದಲ್ಲಪ್ಪ, ಈಗ ಮುಡುಕ್ತಾರೆ ಜಾತ್ರೆ ಈ ತಿಂಗಳು ಕಡೆಗೆ ಬರ್ತದೆ ಅಂತ ತನಕ ಅಲ್ಲಿ ದನಗಳ ಜಾತ್ರೆನು ನಡೀತದೆ. ಆ ದನಗಳ ಜಾತ್ರೆ ಮುಗಿಸ್ಕೊಂಡು ಆಮೇಲೆ ಚುಂಚುನ್ ಕಟ್ಟೆ, ಆಮೇಲೆ ಇದ್ಯಾವ್ದಪ್ಪ ಚುಂಚುನ್ಗಿರಿ ಅಲ್ಲೆಲ್ಲ ನಡೀತದಲ್ಲಪ್ಪ ಜಾತ್ರೆ, ಹೇಮಗಿರಿ ಜಾತ್ರೆ ಅಲ್ಲೆಲ್ಲ ಹೋಯ್ತದೆ. ಹಂಗೆ ಫಸ್ಟ್ ನಮ್ ಮುಡುಕ್ತಾರೆ ಜಾತ್ರೆಗೆ ಹೋಗ್ಬಿಡಮ್ಮ. ನೀನು ಎತ್ತಕಬೇಕು ಎತ್ತಕಬೇಕು ಅಂತಿದ್ದಲ್ಲಪ್ಪ, ಫಸ್ಟ್ ಜಾತ್ರೆ ತಕೊಂಬಿಡು ಅಣ್ಣ. ಅದೇನೋ ಜಾತ್ರೆಗೆ ಬೇಡ, ಮನೆ ಮನೆಗೆ ಹೋಗಿ ಎತ್ತಕ ಅಂತ ಕಣ್ಣ. ಜಾತ್ರೆನಾಗೆ ಬೋ ಮೋಸ ಮಾಡ್ಬಿಡ್ತಾರ ಕಣ್ಣ ಮಾಡ್ತಾರಪ್ಪ. ನಂಗೇನ್ ಗೊತ್ತು, ಕೊಡ್ಸೋ ನೀನಲ್ವಾ, ನೀನೇ ತಾನೇ ವ್ಯಾಪಾರ ಮಾಡ ಅನುಭವ ಇರೋನು ಬಿಡು, ನನ್ ಮ್ಯಾಕೆ ಹಾಕ್ಬಿಟ್ಟೆ ಕಣ. ಅಲ್ಲಕವ ಹೋಯ್ತಾನೆ ಜಾತ್ರೆಗೆ, ಅದೇನೋ ಚೌಕವ ಕೈ ಮೇಲೆ ಹಾಕಬಿಟ್ಟು ವ್ಯವಹಾರ ನಡೆಸ್ಬಿಟ್ಟು ಬತ್ತಾನೆ. ಎಲ್ಲ ಇವನ್ಗೆ ಗೊತ್ತು, ನಾನ್ ಕೇಳ್ತಾನೆ. ಅದು ಸಣ್ಣ ಸಣ್ಣ ಮಾಡೋದು ವ್ಯಾಪಾರ ಗಿಪಾರಕವ. ಈಗ ನಾನು ಬೇರೆಯವ್ರಿಗೂ ಮೋಸ ಮಾಡೋದಿಲ್ಲ, ನಮ್ ಜಯಣ್ಣ ಮೋಸ ಮಾಡ್ದನ, ಒಂದ್ ಒಳ್ಳೆ ಯತ್ನ ಕೂಡಿಸ್ತೀನಿ ಜೋಡೆ ಅತ್ತ ತಂದ್ ಕಟ್ಟ ಕಳೆ ಅವ್ ಕೊಟ್ಟಿಗೆ. ಅಂದ್ರೆ ನಿನ್ ಮಧ್ಯ ಕಮಿಷನ್ ಇಲ್ಲಕವ? ಇಲ್ಲಕವ, ನಾನು ಅದಕ್ಕೆಲ್ಲ ಆಸೆ ಪಡಲ್ಲ. ಇಲ್ಲಕವ ಇಲ್ಲ, ದೇವ್ರು ನನ್ಗೇನ್ ಕಡಿಮೆ ಮಾಡಿದ್ದ, ನಾವು ಅಚ್ಚುಕಟ್ಟಾಗಿ ಇಟ್ಟವನೆ. ನೀನು ಜೊತೆಗೂ ಆಗ್ತೀಯಲ್ಲ ಅಣ್ಣ, ಜೊತೆ ಜೊತೆ ಮಾಡ್ತೀಯಲ್ಲ, ಅದಕ್ಕ ನೋಡು ಸುಮ್ನೆ ಜಾತ್ರೆ ಪಾತ್ರೆ ನೋಡ್ಕೊಂಬರಕ್ ಹೋಗುಮ್ಮ, ಚೆನ್ನಾಗಿರ್ತೀನಿ ತಕೊಳ್ಳೋದಿಲ್ಲ ಅಂತನ್ನು. ಹಂಗಲ್ಲ, ಫಸ್ಟ್ ನೋಡಮ್ಮ. ಈಗ ಏನಾಯ್ತತೆ, ತುಂಬಾ ಜನ ಜಾತ್ರೆಗೆ ತಕೊಬತ್ತಾರಲ್ಲ ಅಣ್ಣ, ಅವು ಬರೀ ಸೋ ಮಾಡಕವು ಆಟಯ, ಕೆಲಸ ಮಾಡಕಾಯ್ತದ ಅವುಗಳ ಕೈಲಿ. ಅವಕ್ಕೆ ನಾನ್ ನೋಡ್ಕೋಬೇಕಾಯ್ತದ, ನಿಂತ್ಕೊಂಡು ಕಲ್ಟನ್ ಕಟ್ಕೊಂಡು ಕೆಳಗೆ ಹಾಸಿಗೆ ಹಾಸ್ಕೊಂಡು ತೊಪ್ಪೆ ಆಗ್ತಿದ್ದಂಗೆ ಹೋಗಿ ಇಡ್ಕೊಂಡು ಗಂಜ್ಲ ಹೋಯ್ತಿದ್ದಂಗೆ ಬಕೆಟ್ ಇಡ್ಕೊಂಡು ಅದ್ಯಾವಣೆ ಬರ ಅಂತೀನಿ. ಅಂದ್ರೆ ಎತ್ತುಗಳೇ ಬಕೆಟ್ ಇಡ್ಕೊಂಡು ಗಂಜ್ಲ ಹೋಯ್ಕೋಬೇಕಾ? ಕೆಳಗೆ ಹಾಸಿಗೆ ಹಾಸ್ಬಿಟ್ಟಿರ್ತಾರಲ್ಲ, ಚಪ್ಪೆ ನೋಡಿ ಅವುಗಳದ್ದು, ಒಂಚೂರು ಸಗಣಿ ಆಗಿರಕ್ಕಿಲ್ಲ, ಮಂಡಿ ನೋಡಿರ್ತೀಯ, ಒಂಚೂರು ಸೌದಿರಕ್ಕಿಲ್ಲ, ಹೆಂಗಿರ್ತಾವ ಗೊತ್ತೆ? ಮಹಾರಾಜ್ ಇದ್ದಂಗ ಇರ್ತಾವ ಎತ್ತುಗಳು. ಅವು ಕೊಂಬೇನು, ಆ ಕೊಂಬಿಗೆ ಗಿಲಿಕ್ಕಿ ಏನು, ಆಮೇಲೆ ಆರೇನವ್ಕ, ಮತ್ತೆ ಏನಕ್ಕ ಖರೀದಾರ ಕಟ್ಟಿರೋದೇನವ್ಕ ನೋಡಿದ್ರು ಟಿವಿ. ಈಗ ನೋಡಿ ಟಿವಿನಲ್ಲಿ ಬತ್ತವ, ಈಗ ನೋಡ್ಬಿಟ್ಟು ತಕೊಳಮ್ಮ ಅಂತ ಹೇಳೋದು ಸರಿಯೇ ಅಲ್ವಪ್ಪ? ಈಗ ನೋಡಮ್ಮ, ಪಳ ಪಳ ಅಂತ ಉಳಿತಾ ಇರ್ತಾರೆ ಎತ್ತುಗಳು, ಏನ್ ಮಾಡಮ್ಮ ನಾವು? ಫೋಟೋ ತಗೊಳಮ್ಮ, ಶಿಲ್ಪಿ ಶಿಲ್ಪಿ ಶಿಲ್ಪಿ ತಗೊಳಮ್ಮ. ನಮ್ಮ ಅದೇನೋ ತರಲ್ವ ಅದು ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಬಿಡೋದು ಅಷ್ಟೇ, ಖುಷಿ ಪಡೋದು ಬಿಡು. ನಿಂಗ್ ಬರಕಿಲ್ಲ ಎತ್ತಿಗೆ ಬರ್ತದ ಲೈಕ್ ಏನು ಚೆನ್ನಾಗದೆ ಅಲ್ಲ ಎತ್ತೇನು ಹೇಳ್ದದಯ್ಯ? ಅಲ್ಲ ಹೇಳ್ತಾರೆ ಬುಡಯ್ಯ ಎತ್ ಚೆನ್ನಾಗದೆ, ಜೊತೆಗ್ ನಿಂತಿರೋ ಚೆನ್ನಾಗಿಲ್ಲ ಅಂತ ಆಗ್ತಾರೆ. ಹಂಗ ಹಾಕೋದಿಲ್ಲ ಕಣ್ಬಿಡು, ಅದಕ್ಕೆ ಹಂಗ ಹಾಕೋದಿಲ್ಲ ಚೆಂದಾಗದೆ ಅಂತ ಆಗ್ತಾರೆ. ಹೌದು ಅಷ್ಟೇ. ಸರಿ ಆಯ್ತು ಬಿಡಪ್ಪ. ಈಗ ಜಾತ್ರೆಗಳು ಲಿಸ್ಟ್ ಕೊಟ್ಬಿಡಲ್ಲ, ಈಗ ಹೆಂಗಿದ್ರು ಕೆಲ್ಸ ಕಾರ್ಯ ಕಮ್ಮಿ, ಭತ್ತ ಎಲ್ಲ ಕಟಾವ್ ಮಾಡಾಯ್ತು, ಹುಲ್ಲೆಲ್ಲ ತಕೊಬಂದು ಒಟ್ಕೊಬಿಟ್ಟಿದೀನಿ ಮನೆಗೆ ಇಲ್ವಾ, ಮುಂದಿನ ಕಿತ ತೊಂದ್ರೆ ಆಗ್ಬಾರ್ದು ಬೇಸ್ಗೆನಾಗೆ ಅಂತ ರಾಗಿ ಬೆಳೆದಿದ್ದೆ ಮೇಲ್ ಹೊಲ್ದಲ್ಲಿ, ಅದನ್ನು ನೀಟಾಗಿ ತಕೊಬಂದು ಕೆಳಗಡೆ ಎಲ್ಲ ಗಳ ಹಾಕ್ಬಿಟ್ಟು ಅದನ್ನು ಒಂದ್ ಮೆದೆ ಮಾಡಿನಿ. ಆಳ್ಬಿಟ್ಬಿಟ್ಟು ಕುಯಿಸ್ತೀಯೋ ಅಥವಾ ಅಥವಾ ಏನಾದ್ರು ಮಿಷಿನ್ ಗಿಷಿನ್? ಯಾರು ಬರ್ನಿಲ್ಲ ಕಣ್ಣಣ್ಣ, ಸರೋಜಕ್ಕೂ ಕರೆದೆ, ನನಗೆ ಬೋ ಬಿಸಿ ಇದೀನ್ ಕಣ್ಜಯಣ್ಣ ಬರೋಕಿಲ್ಲ ಅಂತಂದ್ಲು. ಅದು ಮಿಷಿನ್ ಇತ್ತಲ್ಲ ಅದ್ ತಕಬಂದು ಅದು ಸುತ್ ಕೊಟ್ಬಿಟ್ಟವ್ರೆ ಉಲ್ಲ ಚಾಪೆ ಸುತ್ತಂಗೆ, ಚಾಪೆ ಎಡ್ಕಂಡಂಗ ಹಾಸ್ಕೊಂಡು ಹಾಸ್ಕೊಂಡು ಹಾಸ್ಕೊಂಡು ದನಿಗೆ ಮೇವ್ ಹಾಕಬೇಕು. ಆದ್ರೂ ಒಂದ್ ಹೊಲನ ನಾವೇ ಸೇರ್ಕೊಂಡು ಮುಯ್ಯಾಳ್ ಮಾಡ್ಕೊಂಡು ಕೂದ ಹುಲ್ ಚಂದಾಗಿರ್ತೈತೆ ಅಂತ ಅದ್ನು ಮಡಿಕೊಂಡಿನಿ. ಹಿಂದ್ಗಡೆ ನೋಡ್ಲಿಲ್ವಾ ನೀನು? ಬತ್ತಲ್ಲು ರಾಗಿ ಕಡ್ಡಿಯ ಶೇಖರಣೆ ಮಾಡ್ಕೊಂಡಿದ್ದೀನಿ. ಈಗ ಅವರೇ ಕೊನೆಗ್ ಬತ್ತಲ್ಲ ಆ ಟೈಮ್ನಾಗೆ ಅವರೇ ಕಡ್ಡಿಯು ಒಸಿ ಮಡಿಕತೀನಿ. ಅಂದ್ರೆ ಮೂರು ಆಯ್ತತೆ, ಮೇವ್ಗೆ ತೊಂದರೆ ಆಗ್ಬಾರ್ದು ನೋಡಪ್ಪ. ಎತ್ ಸಾಕ್ಬೇಕು ಅಂದ್ಮೇಲೆ ಮೇವ್ ಚಂದ ಮಡಿಕಬೇಕಲ್ವೇ. ಈಗ ಮೇವು ಅಂತಿದಂಗೆ ನೆಪ್ಪ ಆಯ್ತು ಕಯ್ಯ. ಏನ ಈಗ ನಾವೆಲ್ಲ ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ, ಜ್ವಾಳ ಬೆಳಿತೀವಿ, ಕಾಳು ಕಡ್ಡಿ ಬೆಳಕತ್ತೀವಿ, ಒಸಿ ಈ ಅಕ್ಕಿಗಳಿಗೂ ಬಿಡ್ಬೇಕಯ್ಯ ಅಲ್ವಾ? ಏನ ಕಾಳು ಕಡ್ಡಿನ ಮೂಕವ ಅದಕ್ಕೂ ಆರ ಆಗ್ಬೇಕಲ್ವ? ನಮ್ಮ ಮನೆ ಒಳಗ್ ಬಂದು ಅಣ್ಣ ಉಂಡ್ಕೊಂಡು ಹೋದ್ ತಿಂತಾ ಇರ್ತಾವಲ್ಲ, ಅದಕ್ಕೆ ಹೊಸಸಿ ಬಿಡ್ಬೇಕು ಅಲ್ವಾ ಜಯಣ್ಣ? ಈಗ ಈ ಅದೇನೋ ಮಿಷಿನ್ ಕಟಿಂಗ್ ಬಂದ್ಬಿಟ್ಟು ಒಮ್ಮೆ ಉತ್ತರಿಸ್ಬಿಡ್ತದೆ, ಅದು ಹೆಚ್ಚು ಹೆಚ್ಚು ಕಡಿಮೆ ಕಾಳ ಬಿಡೋದೇ ಇಲ್ಲ ಕವ, ಅದು ತಂದು ಎಲ್ಲ ಮೂಟಾಗಿ ತುಂಬಿ ಕೊಟ್ಬಿಡ್ತದ ನಮ್ಗೆ. ಅಯ್ಯೋ ನೀನು ಅಕ್ಕಿಗ್ ಬಿಡೋದು ಹೇಳು. ಮೊನ್ನೆ ಏನಪ್ಪ ಪಕ್ಕದ ನಂಜಾಪುರ ಇಲ್ವಾ ಅಲ್ಲಿಗೆ ಹೋಯ್ತಾ ಇದ್ದೆ ಕಣ್ಣಣ್ಣ, ಅದು ಹಸಿ ದೂರ ಆಯ್ತದೆ ರಸ್ತೆ ಸರಿ ಇಲ್ಲ ಅಂತ ಸಿನೇಹಿ ತುಂದು ಒಂದು ಕುಟು ಕುಟ್ಟು ತಕ ಹೋಯ್ತಾ ಇದ್ದೆ ಅಣ್ಣ. ಶುರುವಾದಾಗಿಂದ ಊರ್ ತನಕ ರಸ್ತೆಯೇ ಇಲ್ಲ. ನೀ ಹೆಂಗ್ ಹೋದೆಯ? ಬರೀ ಉಲ್ಕಣವ ರಸ್ತೆ ಮೇಲೆ. ನಾನ್ ಪಕ್ಕಕ್ಕೆ ಹೋಯ್ತೀನಿ ಅಂದ್ರು ಬಿಡಕ್ ತಯಾರಿಲ್ಲ, ಹೋಗ್ಲ ಅದ್ರ ಮೇಕೆ ಅಂತಾನೆ ನಿಂತಿರಮ್ಮ. ಅದು ಒಂದ್ ದೊಣ್ಣ ಬೇರೆ ಇಟ್ಕೊಂಡಿದ್ದ, ಭಯ ಆಗ್ಬಿಡ್ತು. ಹೊಸಿ ದೂರ ಹೋದ್ನ ಹುಲ್ಲೆಲ್ಲ ಸುತ್ಕೊಬಿಡ್ತು ಕಣ ಚಕ್ರಕ್ಕೆ. ಆ ಹುಲ್ಲ ಬಿಡ್ಸಕ್ಕೆ ಪೆಟ್ರೋಲ್ ಗಿಂತ ಜಾಸ್ತಿ ಖರ್ಚು ಮಾಡಿದೀನಿ. ಏ ಬೋ ಬೇಜಾರಾಗೋಯ್ತು ಕಣಣ್ಣ. ನೀನ್ ಕೀಳಿಲ್ವಯ್ಯ? ಅದ್ ಹೆಂಗ್ ಕೀಳ್ತಾಯ್ತದೆ, ನಮ್ ಕೈ ಕೀಳಕ್ ಆಗೋದಿಲ್ಲ, ಸುತ್ಕೊಬಿಡ್ತದೆ. ಅವನು ಬೋದ್ ಬೋದ್ ಬೋದ್ ಇಟ್ಟ ನನಗ್ ಕೊಟ್ನಲ್ಲ ಅವನು. ಯಾರಿಗ್ ನಿನಗ್ ಬೋಯ್ದೋ ಅವ್ರಿಗ್ ಬೋಯ್ದ, ಅವ್ರಿಗ್ ಬೈಯಕಾಯ್ತದ, ನಾವ್ ಬೈಸ್ಕೋಬೇಕು ಅಂದ್ರ ಹಿಂದೆಲ್ಲ ನೋಡವ ಕಣ ಅಂತ ಮಾಡೋರು. ಆ ಕಣವ ಸಾರ್ಸೋದೇನು, ಪೂಜೆ ಮಾಡೋದೇನು, ರೋಣ್ಗಲ್ ತಕಬರೋದೇನು, ಅದನ್ನ ಆಯ್ಸೋದೇನು, ಈಗ ಅಂತದು ಇಲ್ಲ ಕವ್ವ ಹಳ್ಳಿನಾಗೆ. ರಸ್ತೆಗ್ ತಕಬರೋದು ಹಾಕೋದು, ಅದು ರಾಗಿ ಕಡ್ಡಿ ಏನಾದ್ರು ಜಾರ್ತಾವ್ ಕಣಣ್ಣ, ಜಾರಿ ಸೊಯ್ಯ ಅಂತ ಒಂದಿಬ್ರು ಮೂರ್ ಜನ ಬಿದ್ದೋಗ್ಬಿಟ್ರು. ಮೊನ್ನೆ ಪೇಪರ್ ಅಲ್ಲಿ ಓದ್ದೆ ಕಣ್ಣಣ್ಣ, ಪಾಪ ಯಾರೋ ಹುಡ್ಗ ಹಿಂಗೆ ಅದ್ರ ಮೇಲೆ ಹೋಗ್ಬಿಟ್ಟು ಬಿದ್ದು ಸತ್ತೆ ಹೋಗಿದ್ದಾನೆ. ಮಾಡಬಾರ್ದು ಕಂಜಯ್ಯಣ್ಣ, ಅದು ಈ ಸ್ಪೀಡ್ ಆಗಿ ಬತ್ತಾರ ನೋಡು, ಕಾಣಕ್ಕಿಲ್ಲ. ಒಂದೇ ಸರಿ ಬಿರೇಕ ಒತ್ಬಿಟ್ರೆ ಸೊರ್ರನ್ ಜಾರ್ಕೊಂಡೈತದೆ, ಪಕ್ಕದಾಗ ಚರಂಡಿಯ ಗತಿ. ಅದು ಏನ್ ಗೊತ್ತಾ, ಒಳ್ಳೆ ರಸ್ತೆನಾಗೆ ಮಾಡದವ್ರು ವಾಕಣೆಯ, ಹೊಂಚ್ಕೋಬಿಡ್ತಾರ ರಸ್ತೆಯ ಇಲ್ಲಿಂದ ಇಲ್ಲಿ ತನಕ ನಂದು. ಅಲ್ಲ ಕಣ್ಣ, ಸರ್ಕಾರ ರಸ್ತೆಯ ಕಟ್ಸೋದು ಯಾಕ? ಓಡಾಡಕಲ್ವಯ್ಯ, ನಮ್ಮಂತವ್ರು ನಿಮ್ಮಂತವ್ರು ಓಡಾಡ್ಕೊಳ್ಳಿ ಅಂತ. ಇವ್ರು ರೈತರುಗಳು ಕಣವ ಮಾಡ್ಕೋಬೇಕು, ಒಂದ್ ನಾಲ್ಕು ಜನ ಒಟ್ಟಾಗಿ ಒಂದ್ ಜಾಗದಲ್ಲಿ ಕಣ ಮಾಡ್ಕೊಂಡು ಎಷ್ಟ್ ಚಂದಾಗಿರೋದವ ಮುಂದೆ. ನಂದು ಇವತ್ತಿನ ದಿವಸ ನಾನ್ ಬಡಿತೀನಿ ಬತ್ತುವ ಅಂದ್ರೆ ಅವ್ರ ಮನೆ ಕಡೆಯವ್ರು ಬರೋರು, ಒಳ್ಳೆ ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಎಷ್ಟ್ ಚಂದ ಇರೋದು. ಕಣದ ಪೂಜೆ ಮಾಡಿ ಆಮೇಲೆ ರಾಶಿ ಮಾಡಿ, ರಾಶಿ ಪೂಜೆ ಮಾಡಿ ಚೀಲದಾಗ ಅದ ತುಂಬಿಕೊಂಡು ಮನೆಗ್ ತರೋದು ಏನ್ ಖುಷಿ ವಿಚಾರ. ಮನೆಯಲ್ಲಿ ಒಂದ್ ಕಿತ ಪೂಜೆ ಮಾಡಿ ತೊಂಬೆಯ ಕಾಣಿಜುವ ತುಂಬಿಕೊಂಡ್ರೆ ಕುಸಿ, ಈಗ ಎಂತದು ಇಲ್ಲ ಕವ್ವ. ಅಲ್ಲೇ ತೂರ್ತಿರ್ತಾರ ಕಣಣ್ಣ ರಸ್ತೆನಾಗೆಯ, ಚಂಜೆ ಆಯ್ತು ಅಂದ್ರೆ ಗಾಳಿ ಬೀಸ್ತದಲ್ಲ ಅದಕ್ಕೆ ತೂರುದು. ಆ ಧೂಳು ಪಾಳು ಎಲ್ಲ ಓಡಾಡೋರ್ಗೆ ಹೋಗೋದು ತಲೆ ಮೇಲೆ. ಧೂಳು ಪಾಳು ಅಂತ ಹೇಳ್ತಿದ್ದೆ ನೀನು, ಆ ಕುಟಿ ಕುಟಿಯ ತಕೊಂಡು ಬತ್ತಾರ್ಬೇಕಾರ ಎಷ್ಟೋ ದೂರದಲ್ಲಿ ಇರ್ತೀವಿ ನಾವು. ಆ ಹುಲ್ ಸುತ್ಕೊಳ್ಳೋದಿರ್ಲಿ ಚಕ್ರಕ್ಕೆ, ಕಣ್ಣಗ ಧೂಳು ಸುತ್ಕೋತದೆ. ಅದು ಆಯ್ತದೆ, ಬೇಜಾರಾಯ್ತು ಬಿಡಪ್ಪ, ಹಂಗೆಲ್ಲ ಮಾಡಬಾರ್ದು. ಯಾಕೆ ಹಿಂಗ್ ರಸ್ತೆಗೆ ಬರ್ತಾರೆ ರೈತರುಗಳು, ಏನಾಗದೆ ಅಂತ. ಅಲ್ಲಕಂಜಯ್ಯಣ್ಣ ಸರಿ, ಈಗ ಅದ್ರ ಮೇಲೆ ಹೋಗವನೇನೋ ತೀರ್ಕೊಂಬಿಡ್ತಾನೆ ಸರಿ ಕಯ್ಯ, ಅಲ್ಲಪ್ಪ ಏನೋ ಬಸ್ಸೋ ಲಾರಿಯೋ ಏನೋ ದೊಡ್ಡ ವೆಹಿಕಲೋ ಏನೋ ಬಂದಾಗ ಅಕ್ಕಪಕ್ಕದಲ್ಲಿ ಇರೋರ್ನ ಮುಗಿಸ್ಬಿಟ್ರಿ, ಏನ್ ಮಾಡ್ಬೇಕಪ್ಪ. ಅಲ್ಲ ಎಷ್ಟೋ ಕಿತ ಅವ್ರ ಗೊತ್ತಾಗ್ದಂಗೆ ಬರೋ ವಾಹನಗಳು ಅವ್ರಿಗೆ ಗುದ್ಬಿಟ್ಟು ಅವರೇ ಹೋಗ್ಬಿಟ್ಟು ಅವ್ರ ಮ್ಯಾಕ್. ಮತ್ತೆ ವಾಹನ ಚಿಕ್ಕದಾದ್ರೆ ಅವನು ಹೊಂಟಾಯ್ತಾನೆ, ದೊಡ್ಡ ವಾಹನ ಆದ್ರೆ ಗುದ್ದಿದ್ರೆ ಎಲ್ಲೋ ಏನೋ ಮಾಡ್ಕೊಂಡ್ ಕುಂತಿರ್ತಾರೆ, ವಾಹನ ಬರೋದ್ ಗೊತ್ತಾಗೋದಿಲ್ಲ ಅಂತ ಟೈಮ್ನಾಗೆ. ಆಮೇಕೆ ದೊಡ್ಡ ದೊಡ್ಡ ವಾಹನಗಳು ಅದ್ರ ಮ್ಯಾಗ ಕರೆದ್ ಬಿಟ್ರೆ ಬೀಜಕ್ಕಾಗೋದಿಲ್ಲ ನಾವು, ಒಳಗಡೆ ಭ್ರೂಣ ಹಾಳಾಗೋಯ್ತದಂತೆ. ಅದಕ್ಕ ಮುಂಚಿನ ಕಾಲದಾಗೆಲ್ಲ ಪ್ರತ್ಯೇಕವಾಗಿ ತನೆ ಕೂದ್ ಮಡಗ್ಬಿಟ್ಟು ಸಣ್ಣ ಕೋಲ್ನಾಗ ಬಡ್ಕೊಳ್ಳೋರು, ಇಲ್ಲಾಂದ್ರೆ ಸಪರೇಟ್ ಆಗಿ ಅವ ಬಡಿಯೋರು. ಈಗ ಏನಿಲ್ಲ, ಎಲ್ಲಾದ್ನು ತಂದ್ರೆ ರಸ್ತೆ ಹಾಕು, ಕಣ ಮಾಡದೆ ಮರ್ತ್ ಬಿಟ್ಟವ್ರು ಬಿಡು ಜಯಣ್ಣ. ಈಗ ಅದಕ್ಕೆ ಅಕ್ಕಿಗಳಿಗೂ ಒಂದ್ ದಿನ ಆದಂತಲ್ಲಪ್ಪ. ಅಂದ್ರೆ ಯಾಕೆ ಬಂತ ಈ ವಿಚಾರ ಅಂದ್ರೆ, ಮುಂಚೆ ಈ ಕುಯಿಲ್ ಮಾಡೋರಲ್ಲ, ಕುಯಿಲ್ ಮಾಡುವಾಗ ಒಂದ್ ಸಾಲ ಕುಯ್ತಿರ್ನಿಲ್ಲ, ಅದನ್ನ ಅಕ್ಕಿಗಳಿಗೆ ಅಂತಲೇ ಬಿಟ್ಬಿಡೋರು. ಆಮೇಲೆ ಕಣ ಮಾಡುವಾಗ ಕಣದಾಗ ಬಡಿತಿದ್ರಲ್ಲ, ಆ ಬಡದಿದ್ರಲ್ಲೂ ಹೊಸಿ ಕಣದಲ್ಲೇ ಕಣದಲ್ಲಿ ಬಿಟ್ಬಿಡ. ಅದು ಈ ಏನು ನಿರ್ಗತಿಕರು ಇರ್ತಾರಲ್ವ, ಜಮೀನ್ ಇರಕ್ಕಿಲ್ಲ, ಅವ್ರ ಕೈನಲ್ಲಿ ಬೆಳೆ ಬೆಳೆಯಕ್ ಆಗೋದಿಲ್ಲ ಅಂತವ್ರು ಗೌರವದಿಂದ ತಕ ಹೋಗ್ಲಿ ಅಂತ ಅವ್ರಿಗೆ ಕೇಳಬಾರ್ದು ಅಂತಕ್ಕವ ಅನ್ನನ ಮುಂಚೆ ಮಾರ್ತನೂ ಇರ್ಲಿಲ್ಲ, ಭಿಕ್ಷೆನೂ ಯಾರು ಕೇಳ್ತಿರ್ಲಿಲ್ಲ ಅನ್ನ, ಯಾಕೆಂದ್ರೆ ಎಲ್ಲಾರ ಮನೆಯಲ್ಲೂ ದಾನ ಮಾಡೋರು, ಅದ ಅಲ್ಲೇ ಬಿಟ್ಬಿಟ್ ಬರೋರು. ಅವ್ರು ಬಂದು ಅದನ್ನೆಲ್ಲ ಗೋರ್ಕ ಹೋಗೋರು. ಈಗ ಪಡಿ ಕೊಡೋದಿರ್ಲಿಲ್ವಪ್ಪ ಊರಲ್ಲಿ, ಇಂಥವ್ರಿಗೆ ಇಷ್ಟು ಪಡಿ, ಅಂಥವ್ರಿಗೆ ಅಷ್ಟು ಪಡಿ, ಇಷ್ಟು ಚೀಲ ಅಂತ ಅನ್ಕೊಂಡು, ಈಗ ಅದೆಲ್ಲ ನಿಂತೋಗ್ಬಿಟ್ಟದೆ. ನಾನು ಅವ್ರ ಮನೇಲಿ ಯಾಕೆ ಇಸ್ಕೊಳ್ಳೋದು ಅಂತನ್ನೋದು, ಅವನಿಗೆ ಯಾಕೆ ಕೊಡಬೇಕು ಅಂತ ಇವನು ಅನ್ನೋದು, ಈಗೆಲ್ಲ ಬಂದ್ಬಿಟ್ಟು ಒಂಥರ ಎಲ್ಲ ಹಳ್ಳಿ ಒಂಥರ ಕೆಟ್ಟೋಗ್ಬಿಟ್ಟದೆ ಕಣ್ಜಯ್ಯಣ್ಣ. ಅಲ್ಲ ಈ ಅವರೆಕಾಯ ಸುಲಿಬೇಕಾದ್ರೆ ನಿಂಗೂ ಗೊತ್ತದಲ್ಲವ, ರಾಸಿ ರಾಸಿ ಹಾಕೊಂಡು ಸುಲಿಯುವಾಗ ಹುಳನ ಆಯ್ಕೊಂಡ್ ತಿನ್ನಕ್ಕೆ ಗುಬ್ಬಿ ಬರೋದು, ಗುಬ್ಬಚ್ಚಿ ಚೀವ್ ಚೀವ್ ಅಂತ ಅಲ್ಲೇ ನಿಂತ್ಕೊಂಡು ಅದೇ ತಿನ್ಕ ಹೋಗೋದು. ಆಮೇಲೆ ಕಾಳು ಪಾಳು ಎಲ್ಲ ಹಸನ ಮಾಡೋದು ಮನೆಯಲ್ಲೇ ಮಾಡೋರು. ಏನಪ್ಪ ಹಸನ ಮನೆಯಲ್ಲಿ ಮಾಡಿದಾಗ ಏನಾಯ್ತದೆ, ಉಳುಕ್ ಕಾಳು ಪಳಕ್ ಕಾಳು ಎಲ್ಲ ಹೊರಗೆ ಸಿಗ್ತಾರೆ, ಅದ ಇನ್ಯಾರಿಗೆ ಅಂದಿ, ಪಕ್ಷಿಗೆ, ಪಕ್ಷಿಗಳಿಗೆ, ಅವಳುಗಳಿಗ, ಇಲಿ ಪಲಿ ಇದ್ರೆ ಅವು ಬಂದು ತಿನ್ಕೋತವೆ ಇಲ್ವಾ. ಈಗ ಹೆಂಗೆ ಅಂದಿಯಾ, ಅದ ಎಲ್ಲಿ ಹೊಲ್ದಾಗ ಕಟಾವ್ ಮಾಡೋದು ಅಲ್ಲೇ ತೂರೋದು ಎಲ್ಲವನ್ನು ಎಸ್ದ್ಬಿಟ್ಟು ಚಂದಾಗಿರೋ ಕಾಳು ತಕೊಂಬಂದು ಮನೆಗೆ ಮಡಿಕೋಬಿಟ್ರೆ ಪಾಪ ಅಕ್ಕಿಗಳೇನ್ ಮಾಡ್ತಾರೆ, ಪಕ್ಷಿಗಳೇನ್ ಮಾಡ್ತವೆ, ಪ್ರಾಣಿಗಳೇನ್ ಮಾಡ್ತವೆ, ಹಿಂಗಾಗದ ಕಾರಣ ಬದುಕಪ್ಪ ತುಂಬಾ ಕಷ್ಟ ಆಗ್ಬಿಟ್ಟದೆ ಕಣ್ಬಿಡು. ಈಗ ನೋಡಪ್ಪ ಅದೇನೋ ನೀನು ನಾಲ್ಕೈದು ದಿನದ ಹಿಂದೆ ಅದೇನೋ ಬೆಂಕಿ ಹಾಕೊಂಡು ಕುಣಿತಿದ್ಯಲ್ಲ, ಯಾಕೆ ಅಯ್ಯೋ ಮನ್ ಮುಂದೆ ಬೆಂಕಿ ಹಾಕೊಂಡು ಕುಣಿತಿದ್ದ, ಬೆಳಗ್ಗೆ ಹೊತ್ತು ಚಳಿ ಜಾಸ್ತಿ ಅನ್ಬಿಟ್ಟು ನೆಲ್ಲುಲ್ಲ ಹಾಕೊಂಡು ಮೈ ಕಾಯಿಸ್ಕೊಳ್ಳೋದ್ನ ನಾನು ನೋಡಿದೀನಿ. ಏ ಕುಣಿತಾ ಬಿದ್ದ ಜಯಣ್ಣ, ಏನಾಗಿತ್ತಪ್ಪ ಕುಣದಂಗ್ ಕಾಣದದು ನಿನಗಷ್ಟೇ? ಅದ ಯಾರ ಬೆಂಕಿ ಹಾಕಿದ್ದವ್ರು ಯಾರ ಅಲ್ಲಿ ಐಕಳ ಹಾಕಿದ್ರೆ ಕಣದಾಗ ನೋಡ್ದ ಮನೆನಾಗ ನೋಡ್ದ ಮನೆ ಹತ್ರ ಕಣಯ ಅದ್ ಬೇಲಿಲಿ ಅಣ್ಣ. ಈಗ ಯವ್ವ ನಿಂಗು ಹೇಳ್ತೀನಿ ಕೇಳು, ಎಲ್ಲ ಬೇರೆ ಇದಕ್ಕೆ ಹೋಯ್ತಾರಂತಲ್ಲ ಹೋಟ್ಲು ಪಾಟ್ಲು ಎಲ್ಲ, ಅದೇನೋ ಅಂತಾರಲ್ಲವ ರೆಸಾರ್ಟ್. ಏನಪ್ಪ ರೆಸಾರ್ಟ್ ರೆಸಾರ್ಟ್ ರೆಸಾರ್ಟ್ ಕಣ್ಣ, ಈಗೆಲ್ಲ ಹೋಗ್ಕೋತಾರಲ್ಲ ರೆಸ್ಟಾರ್ಟ್ ಹಂಗೆ ಅನ್ಕ, ರೆಸ್ಟ್ ತಗೊಳಕ್ಕೆ ರೆಸಾರ್ಟ್ ಹೋಗೋದು. ಅಲ್ಲಿ ರಾತ್ರಿ ಹೊತ್ತು ಹಿಂಗ್ ಬೆಂಕಿ ಹಾಕೊಳಕ್ ಅದೇನೋ ಹೇಳ್ತಾರಂತಲ್ಲ ಏನಂದ್ರೆ ಕ್ಯಾಂಪ್ ಫೈರ್ ಅಂತ ಹಂಗೆ ಅಲ್ಲೆಲ್ಲ ಹೋಗಿ ಬೆಂಕಿ ಹಚ್ಕೊಂಡು ಸುತ್ತ ಇರೋ ಬದ್ಲು ನಮ್ ಮನೆನಾಗೆ ಯಾಕಣ್ಣ ಮಾಡ್ಕೋಬಾರ್ದು? ಮೈ ಕಾಯಿಸ್ಕತಿದ್ಯಾ? ಅಲ್ಲ ಚೆನ್ನಾಗಿರಕ್ಕಿಲ್ವ ಚೆನ್ನಾಗಿರ್ತದೆ ಚಳಿಗಾಲ, ಹಂಗೆ ಬೆಂಕಿ ಹಾಕೊಂಡು ಮೈ ಕಾಯಿಸ್ಕೊಂಡು ಎಷ್ಟ್ ಚಂದ ಇರ್ತದೆ. ಕಾಂಪೈರ್ ಕಾಂಪೈರ್ ಹಾಕೊಂಡಿದ್ದೀವಿ ಚಂದಾಗಿರ್ತೈತೆ. ಅದಕ್ಕ ಸುಮ್ಕೆ ಐಕ ಮಕ್ಕ ಎಲ್ಲ ಸುಮ್ನೆ ಬೆಂಕಿ ಹಾಕೊಂಡ್ ಕುಂತ್ಕೊಂಡ್ರೆ ಏನ್ ಚಂದಾಗಿರ್ತೈತೆ, ಸುತ್ತ ಸುತ್ತ ಕುಣಿಯುವ ಅಂದ್ರು ಚಂದಾಗಿರ್ತೈತಲ್ಲ. ಅದು ಆಡೋ ಏನೋ ಕೇಳಿಸ್ತಿತ್ತಲ್ಲಪ್ಪ, ಅದೇನ ಯಾರೋ ಒಳಗ ಹಾಕಿದ್ರ ಆಡ ಅಥವಾ ಅಲ್ಲೇ ಹಾಕೊಂಡಿದ್ರು ನಮ್ಗೇನ್ ಸಿನಿಮಾ ಹಾಡ್ ಬರೋದೇ, ಅದು ಡ್ಯಾನ್ಸ್ ಮಾಡೋ ಹಾಡುಗಳು ಬಂದವ ಬಂದವಲ್ಲ ಈಗ ಬೋ ಬಂದವ ಆಡ್ಗಳು ಅವ ಹೇಳ್ಕೊಳ್ಳೋದು ಎಷ್ಟೊತ್ತು ಕಂಡು ಕುಣಿದ್ರಿ ಅಪ್ಪ ಬೇಜಾರಾಗೋವರೆಗೆ. ಆಮೇಲೆ ಚಳಿ ವಿಪರೀತ ಜಾಸ್ತಿ ಆಯ್ತು, ಕಾವು ಕಮ್ಮಿ ಆಯ್ತಾ, ಹಂಗೆ ಹೋಗಿ ಮಕ್ಕೊಂಡು ಹ್ಯಾಪಿ ನೇಮ್ ಆಗ್ಬಿಟ್ಟೆ. ನಮ್ಗಿದಲ್ಲ ಬಿಡು, ಯುಗಾದಿ ಕನ್ನಡ ಸುಮ್ನೆ ಯಾಕ ಬೆಂಕಿ ಹಾಕಂದಿದ್ದೆ ಖುಷಿಗೆ ಕನ್ನಡ ಅವತ್ತ ಯಾಕ ಹಾಕಬೇಕಾಗಿತ್ತು ಅದಕ್ಕೇನು ಒತ್ತು ಗೊತ್ತು ದಿನ ಅಲ್ಲ ಇಲ್ಲಿ ಬಿಡು. ಈಗ ಪ್ಯಾಟೆನವರು ಏನೇನು ಖುಷಿ ಅನುಭವಿಸ್ತಾರ ಅದನ್ನ ನಮ್ಮಲ್ಲಿ ನಮ್ಮ ಮನೆ ಮುಂದೆನೆ ಅನುಭವಿಸ್ಬೇಕು ಅನ್ನೋದ ತಿಳಿಸೋದ ಹೆಂಗ್ ಬ್ಯಾರಿಯವ್ರಿಗೆ ಅದನ್ನ ಹೇಳು. ಮತ್ತೆ ಹ್ಯಾಪಿನೇ ಮಾಡ್ದೆ ಅದನ್ನೇ ಹೇಳ್ಬೇಡ ನೀನು, ನೀನ್ ದಿನ ಮಾಡ್ಕೋಬೇಕಾರೆ ಯಾರು ಬೇಡ ಅಂತಾರೆ. ಈಗ ಇಬ್ರು ಹೋಗುಮ್ಮ, ಕಮಲಕ್ಕೆ ಹೆಂಗಿದ್ರು ಇಡ್ಲಿಯ ಕೊಡ್ತಾಳ, ಚಟ್ನಿ ಮಾಡವಳೆ, ಇಲ್ಲೇ ತಿನ್ಕೊಳ್ಳೋದು ಜಮೀನ್ ಹೋಗೋದು. ಏನಿದ್ರು ಕಣ್ಣ ಅಲ್ಲೇ ಬಿಸಿ ಬಿಸಿ ಹಾಕೊಂಡು ತಿನ್ಬೇಕು, ಕಮಲಕ್ಕನ್ನ ಕರ್ಕ ಹೋಗುದು. ಅದು ಈಗ ಇದನ್ನ ಮಾಡವಳೆ ಏನ ಇದ್ಕವ್ರೆ, ಅದನ್ನ ಕರ್ದು ಕೊಬ್ಬರಿ ಎಲ್ಲ ಹಾಕವಳೆ, ಅದನ್ನ ಒಂದ್ ಚೀಲ್ದಾಗ ಕಟ್ಕೊಂಡು ನಡಿ ಹೋಗುಮ್ ಜಮೀನ್ ತಕ್ಕಿ ನಡಿಯಪ್ಪ. ಅದೇನ ಅಪರೂಪ ಕೇಳ್ತಿದ್ದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇದೇ ತಿಂಗಳ 7ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಒಟ್ಟು 3 ದಿನಗಳು ಕಬ್ಬು ಬೆಳೆಯಲ್ಲಿ ಸೂಕ್ಷ್ಮ ನೀರಾವರಿ, ರಸಾವರಿ ತಾಂತ್ರಿಕತೆಗಳು ಮತ್ತು ಆಧುನಿಕ ಬೇಸಾಯ ಪದ್ಧತಿಗಳ ಅಳವಡಿಕೆ ಮೂಲಕ ಅಧಿಕ ಲಾಭ ಎಂಬ ವಿಷಯದ ಬಗ್ಗೆ ರೈತ ಹಾಗೂ ರೈತ ಮಹಿಳೆಯರಿಗೆ 3 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಆಸಕ್ತ ರೈತ ಹಾಗೂ ರೈತ ಮಹಿಳೆಯರು ತಮ್ಮ ಹೆಸರನ್ನು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳಿಗೆ ನೋಂದಾಯಿಸಿಕೊಳ್ಳಬಹುದು. ನೋಂದಣಿ ಮಾಡಲು ದೂರವಾಣಿ ಸಂಖ್ಯೆ 8277933154. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8277933154. ತರಬೇತಿಯಲ್ಲಿ ಭಾಗವಹಿಸುವ ರೈತ ಹಾಗೂ ರೈತ ಮಹಿಳೆಯರಿಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಒದಗಿಸಲಾಗುವುದು. ರೈತರು ತರಬೇತಿಗೆ ಬರುವಾಗ FID ನಂಬರ್, ಆಧಾರ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿಗಳನ್ನು ತಪ್ಪದೇ ತರಬೇಕು. ಮೈಸೂರು ಜಿಲ್ಲೆಯ 45 ರೈತ ಹಾಗೂ ರೈತ ಮಹಿಳೆಯರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಗಮನಿಸಿ, January 7-9 ತಾರೀಕಿನವರೆಗೆ ಒಟ್ಟು 3 ದಿನಗಳು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕಬ್ಬು ಬೆಳೆಯಲ್ಲಿ ಸೂಕ್ಷ್ಮ ನೀರಾವರಿ, ರಸಾವರಿ ತಾಂತ್ರಿಕತೆಗಳು ಮತ್ತು ಆಧುನಿಕ ಬೇಸಾಯ ಪದ್ಧತಿಗಳ ಅಳವಡಿಕೆ ಮೂಲಕ ಅಧಿಕ ಲಾಭ ಎಂಬ ವಿಷಯದ ಬಗ್ಗೆ ರೈತ ಹಾಗೂ ರೈತ ಮಹಿಳೆಯರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ತರಬೇತಿಗಾಗಿ ಹೆಸರನ್ನು ನೋಂದಾಯಿಸಲು ದೂರವಾಣಿ ಸಂಖ್ಯೆ 8277933154. ಮತ್ತೊಮ್ಮೆ 8277933154. ಆಸಕ್ತರು ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಬೆಳೆ ರಕ್ಷಣೆ ಮತ್ತು ಉತ್ತಮ ಗುಣಮಟ್ಟದ ಇಳುವರಿ ಪಡೆಯಲು ಬೆಳೆ ಹಾಗೂ ಹಣ್ಣಿನ ಹೊದಿಕೆ ಬಳಕೆ ಒಂದು ಪರಿಣಾಮಕಾರಿ ಕ್ರಮ ಅಂತಲೇ ಹೇಳಬಹುದು. ಇದಕ್ಕೆ ಕ್ರಾಪ್ ಕವರ್ ಅಂತ ಕರೀತಾರೆ. ಕ್ರಾಪ್ ಕವರ್ ಬಳಕೆಯಿಂದ ಗುಣಮಟ್ಟದ ಉತ್ಪನ್ನ ಪಡೆಯುವ ಜೊತೆಗೆ ಉತ್ಪನ್ನಕ್ಕೆ ಉತ್ತಮ ಬೆಲೆಯನ್ನು ಕೂಡ ಪಡೆಯಬಹುದು. ಹಣ್ಣಿನ ಹೊದಿಕೆ ಬೆಳೆ ಹಾಗೂ ಉತ್ಪನ್ನವನ್ನು ಕೀಟ ಮತ್ತು ಪಕ್ಷಿಗಳಿಂದ ರಕ್ಷಣೆ ಮಾಡುತ್ತೆ. ಅಲ್ಲದೆ ಇಬ್ಬನಿ, ಮಳೆ, ಆಲಿಕಲ್ಲಿನಿಂದ ಕೂಡ ರಕ್ಷಣೆ ನೀಡುತ್ತೆ.